ಗೋತಿರ ಚುಂದಲವತಿ ಗೋಂದು ಕೊಡೋತಿ ಬಂದು ಕೊಡಕೆ ಬಂದರ ಚಿನ್ನ ಲೇದರ ದ್ವಾರಿಯ ಕೊಡೋಗೆ ಮೇಲೆ ಗೋತಿದಲ್ವತಿ ಗೊಂದು ಕೊಡೋ ತಾಯಿ ತನ ಕೊರಳ ಸಣ್ಣ ದರಸಿ ಗಂಡೇ ವಯ ನೋಡಿ ಮಕರ ಗಂಡೇ ಬಾಗದ ಮೆತ್ತಿರ ಗಂಗೆ ತಾಯಿ ಬಂದು